ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿ ಒಪ್ಪಿಕೊಳ್ಳಲು ಸರ್ಕಾರ ಸಿದ್ದ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಅನಧಿಕೃತ ನೀರು ಒಳಚರಂಡಿ ಸಂಪರ್ಕ ಪತ್ತೆ ಹಚ್ಚಲು ನೀಲಿದಳ ಸಜ್ಜು, ಉಪಮುಖ್ಯಮಂತ್ರಿ ಚಾಲನೆ. ಮಂಡ್ಯ ಕೃಷಿ ವಿಶ್ವವಿದ್ಯಾಲಯಕ್ಕೆ ಯುಜಿಸಿ ಮಾನ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ವಿ ಚಂದ್ರಶೇಖರ ರೆಡ್ಡಿ ಅವರೊಂದಿಗೆ ತಿಮ್ಮಪ್ಪ ಹೆಚ್ಚುಗೌಡ ಅವರು ನಡೆಸುವ ಸಂದರ್ಶನ ಇರುತ್ತದೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ರಾಮನಗರ ಪಟ್ಟಣ ಹನುಮಂತನಗರದ ಶ್ರೀನಿವಾಸ ಹಾಗೂ ಸಂಗಡಿಗರಿಂದ ಪೂಜಾ ಕುಣಿತದ ವಾದನ ಕೇಳುತ್ತೀರಿ. ಕೃಷಿರಂಗ ಕಾರ್ಯಕ್ರಮವನ್ನು ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಅಸ್ಸಿ ಕರೋಡ್ ಸೇ ಜ್ಯಾದಾ ಲೋಗೋ ಕೋ ಮುಕ್ತ ರಾಶನ್ ಸುನಿಶ್ಚಿತ್ ಕಿಯಾ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ್. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪ್ರಗತಿಪರ ರೈತ ವೀರ ಚಂದ್ರಶೇಖರ್ ರೆಡ್ಡಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಾವು ಮೆಕ್ಕೆಜೋಳದ ಕೃಷಿ ಹೇಗೆ ಮಾಡೋದು, ಮೆಕ್ಕೆಜೋಳದ ಕೃಷಿಯ ಅನುಭವವನ್ನ ನಾವಿವತ್ತು ಹಂಚ್ಕೋತಾ ಇದ್ದೇವೆ. ನಮ್ಮ ಜೊತೆಗೆ ಪ್ರಗತಿಪರ ರೈತರಾದ ಚಂದ್ರಶೇಖರ್ ಗೌಡ ಕೋಳೂರವರು ನಮ್ಮ ಜೊತೆಗಿದ್ದಾರೆ. ಚಂದ್ರಶೇಖರ್ ಗೌಡ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ಕಾರ. ಇವತ್ತು ನಮಗೆ ಮೆಕ್ಕೆಜೋಳದ ಅನುಭವವನ್ನ ಹೇಳಬೇಕು. ಪ್ರಗತಿಪರ ರೈತ ಚಂದ್ರಶೇಖರ್ ಗೌಡ ಅವರು ತಮ್ಮ ಅನುಭವವನ್ನು ಹಂಚ್ಕೋತಾ ಇದ್ದಾರೆ. ಸರ್, ಮೆಕ್ಕೆಜೋಳವನ್ನು ನಾವು ಪ್ರಮುಖವಾಗಿ ಹಿಂಗಾರಿನಲ್ಲಿ ಮುಂಗಾರಿನಲ್ಲಿ ಬೆಳೆಯಬಹುದು. ಮುಂಗಾರಿನಲ್ಲಿ ಆಮೇಲೆ ಮಳೆಯಾಶ್ರಿತ ಬೆಳೆಯಾಗಿಯೂ ಬೆಳೆಯಬಹುದು, ನೀರಾವರಿಯಲ್ಲಿಯೂ ಬೆಳೆಯಬಹುದು. ಮಳೆಯಾಶ್ರಿತ ಬೆಳೆಯಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ. ನೀರಾವರಿಯಲ್ಲಿ ಪ್ರತಿ ಸತ ಎಕರೆಗೆ 30-45 ಕ್ವಿಂಟಲ್ ವರೆಗೂ ಪಡ್ಕೊಂಡಿದ್ದು ನಾವು ಪಡೆದಿದ್ದೀವಿ. ಆಯ್ತು. ಈಗ ತಾವು ಬೇರೆ ಬೇರೆ ಬೆಳೆನೂ ಕೂಡ ತಮ್ಮ ಹೊಲದಲ್ಲಿ ಬೆಳೀತಾ ಇದ್ದಾರೆ. ಈ ಒಂದು ಮೆಕ್ಕೆಜೋಳನ ತಾವು ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ದೀರಿ? ಈ ಅಕಾಡೆಮಿಕ್ ಇಯರ್ ಈ ಸಲ ನಾನು 5 ಎಕರೆಯಲ್ಲಿ ಹಾಕಿದ್ದೀನಿ. ಗಂಗಾ ಕಾವೇರಿ ತಳಿಯನ್ನು ಹಾಕಿದ್ದೀನಿ.

15 ವರ್ಷದ ಹಿಂದ್ಗಡೆನೆ ಮಾಡಿಸಿದ್ವಿ. ಅದಕ್ಕೆ ಸೈಕಲ್ ಸೈಕಲ್ ವೀಡರ್ ಇದೆ, ಸೈಕಲ್ ವೀಡರ್, ಆಮೇಲೆ 3 ಆಸ್ಪರ್ ವೀಡರ್ನು ಇದೆ, 3 ಆಸ್ಪರ್ ಹೌದು ವೀಡರ್ ಅದು ಇದೆ. ಆಮೇಲೆ ಟ್ರಾಕ್ಟರ್ ಇದು ಇದೆ. ಇದು ಕಳೆ ತೆಗಿಯಕ್ಕೆ ಅಷ್ಟೇ ಅವು ಕಳೆ ತೆಗಿಯಕ್ಕೆ ಸರ್, ಕಳೆ ತೆಗಿಯಕ್ಕೆ. ಆಯ್ತು ಮುಂದೆ. ಆಮೇಲೆ ಬೇಸಿಗೆಗಿಂತ ಟ್ರಾಕ್ಟರಿಯಲ್ಲಿ ನಾವು ಹಿಂದ್ಗಡೆ ಒಂದು ದೊಡ್ಡ ನಗ ಕಟ್ಕೊಂಡು ಸಣ್ಣ ಸಣ್ಣ ಕುಂಟೆ ಹೊಡಿಯಕ್ಕೂ ಉಪಯೋಗಿಸ್ಕೊಳ್ತೀವಿ. ಅದನ್ನು ಉಪಯೋಗಿಸಿ ಇದೇ ಟ್ರಾಕ್ಟರ್ ಉಪಯೋಗಿಸ್ತೀರಿ? ಉಪಯೋಗಿಸ್ಕೊಳ್ತೀವಿ. ಅಂದ್ರೆ ಈಗ ಎತ್ತುಗಳ ಬದಲಿಗೆ ಎತ್ತುಗಳು ಇಲ್ಲದಲ್ಲ ಸರ್. ನಾನು ಅದೇ ಒಂದು ಹಲವಾರು ಸಲ ತಮ್ಮಂತ ತಜ್ಞರು ಆಕಾಶವಾಣಿಯಲ್ಲಾಗ್ಲಿ ಅಥವಾ ಕೃಷಿ ಆಸಕ್ತಿ ಇದ್ದವರಲ್ಲ ನಾನು ಏನ್ ಹೇಳ್ತಿದ್ದೇನೆಂದ್ರೆ ಆಟೋಮೊಬೈಲ್ ಇನ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ನ ಮೊದಲ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ ಎರಡು ಎತ್ತುಗಳು, ಎರಡು ಎತ್ತು, ಎರಡು ಕ್ವಾಣ ಇರ್ತಿದ್ವು, ಎರಡೆರಡು ಸೈಕಲ್ ಮೋಟರ್ಗಳಿದ್ದಾವೆ. ಹೌದು, ಆ ಸೈಕಲ್ ಮೋಟರ್ನ ನಾವು ಎತ್ತುಗಳು ಸಮಾನವಾಗಿ ದುಡಿಸ್ಕೊಳ್ಬೇಕು, ಬರೀ ರೋಡ್ ಮೇಲೆ ತಿರುಗಾಡಿಸ್ಬಾರ್ದು. ಅದಕ್ಕೆ ನಮ್ಮ ಟೆಕ್ನಾಲಜಿ ಅದಕ್ಕೂ ಉಪಯೋಗಿಸ್ರಿ ಅಂತ ರೈತರ ಮಕ್ಕಳೇ ಇರ್ತಾರೆ, ಮಕ್ಕಳೇ ಇರ್ತಾರೆ. ಹೌದಲ್ಲ, ಈಗ ಅವು ಬಂದು ವಾಹನಗಳನ್ನು ಕೂಡ ನಾವು ನಮ್ಮ ಕ್ವಾಣನ್ ಟೈಪ್ ನಾವು ಉಪಯೋಗಿಸ್ಕೊಳ್ಳಿ ಅಂತ. ನೆಂಟರನ್ನು ಮಾತಾಡ್ಸಕ್ಕೆ, ಸಿಟಿಗೆ ಹೋಗಕ್ಕೆ, ತರಕಾರಿ ತರೋದಕ್ಕೆ, ಅಥವಾ ನಾವು ಇನ್ನೊಂದು ಬೇರೆ ಕೆಲಸ ಶುಭ ಕಾರ್ಯಗಳಿಗೆ ಬಳಸೋದಕ್ಕೆ ವೆಹಿಕಲ್ ಗಳಿಂದ ಆಗ್ಬಾರ್ದು. ಆ ವೆಹಿಕಲ್ ಕೂಡ ನಮ್ಮ ಜೊತೆಗೆ ಒಕ್ಕಲುತನಕ್ಕೆ ಬರ್ಬೇಕು ಅಲ್ಲಿ, ಅದು ಆ ಆಕರ್ಷಣೆ ಯುವ ಜನಾಂಗನೂ ಸೆಳಿಬೇಕು. ಇದರಲ್ಲಿ ಈ ತರ ಮಾಡಿದ್ರು ಕೂಡ ನಾವು ಈಜಿ ಮಾಡ್ಬೋದಲ್ಲ. ಹೌದು, ನಾವು ವಿದ್ಯಾವಂತರಾಗಿ ನಾವು ಬದುಕು ಕೃಷಿ ಅಂದ್ರೆ ಇನ್ನ ಹಿಂದಕ್ಕೆ ಹೋಗ್ತಾರ, ಅದು ಹೋಗ್ಬಾರ್ದು. ಕೃಷಿ ಅಂದ್ರೆ ಎಲ್ಲರೂ ಬರಬೇಕು. ಹೌದು, ಈ ನಿಟ್ಟಿನಲ್ಲಿ ಸರ್ಕಾರನು ಮುಂದಾಳತ್ವ ವಹಿಸ್ಕೊಳ್ಬೇಕು. ಕೃಷಿ ತಾಂತ್ರಿಕ ವಿಶ್ವವಿದ್ಯಾಲಯಗಳು ಕೂಡ ಈ ಅತಿ ಮುಖ್ಯವಾಗಿ ಮೋಟಾರ್ ಸೈಕಲ್ ಇಂದ ಯಾವ ತರ ಉಪಯೋಗಿಸಬಹುದು, ಅದಕ್ಕೆ ಹಗುರವಾದಂತ ಇಕ್ವಿಪ್ಮೆಂಟ್ ಜೋಡಿಸಿಕೊಂಡು ಯಾವ ಉಳುಮೆ ಮಾಡಬಹುದು, ಅದು ಪದ್ಧತಿ ಮುಂದೆ ಬಂದೇ ಬರ್ತದೆ, ಬರಲೇಬೇಕು ಸರ್. ಈಗ ತಮ್ಮ ಕಡೆಯಿಂದ ಮತ್ತೀಗ ಏನು ವೀಡರ್ದ್ ಹೇಳಿದ್ರಿ, ಮತ್ತೀಗ ಉಳಿದಿದ್ ಯಾವ್ಯಾವ್ದು ಉಪಕರಣ ಬಳಸ್ತೀರಿ? ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಎಡೆಕುಂಟೆ ಇದೆ, ಕೂರಿಗೆ ಇದೆ. ಅಲ್ಲ, ಉಪಕರಣ ಈಗ ಏನು ತಾಂತ್ರಿಕವಾಗಿ ಪದ್ಧತಿ? ಟ್ರಾಕ್ಟರಿ ಟಿಲ್ಲರ್ ಇದೆ, ಮಡಿಕೆ ಇದೇನೆ, ಆಮೇಲೆ ರೋಟೋವೇಟರ್ ಇದೆ, 3 ಆಸ್ಪರ್ ವೀಡರ್ ಇದೆ, ಅತಿ ಕಡಿಮೆದು ಸೈಕಲ್ ವೀಡರ್ ವೀಡರ್ ಇದೆ. ಆಮೇಲೆ ಇತ್ತೀಚೆಗೆ ಹಳೆ ಸಂಪ್ರದಾಯ ತಮ್ದು ಈಗ ಒಂದು ತಾಂತ್ರಿಕತೆಗೆ ತಾವು ಎಷ್ಟು ಹಣ ಸಾಮಾನ್ಯವಾಗಿ ಖರ್ಚು ಮಾಡಿರ್ಬೋದು ಕಳೆದ 15-20 ವರ್ಷಗಳಿಂದ? ಅದು ಅದಕ್ಕೋಸ್ಕರ ಅಂತಲ್ಲ ಸರ್, ಅದು ಎಲ್ಲಕ್ಕೂ ಉಪಯೋಗ ಆಗುತ್ತಲ್ಲ. ವೀಡರ್ ಬಂದ್ರೆ ಅದೇ ನಾವು ಬೇರೆ ಮೆಕ್ಕೆಜೋಳಕ್ಕಂತ ಎಲ್ಲ ಎಲ್ಲ ಬೆಳೆಗೂ ಅಲ್ಲ, ಇರಲಿ, ಬೇರೆ ಬೆಳೆಗೂ ನೀವು ಬೇರೆ ಬೇರೆ ಬೆಳೆಗೆ ಬೇರೆ ಉಪಯೋಗಗಳನ್ನ ಬೇಕಾಗುತ್ತೆ. ಆದ್ರೆ ಅದರಿಂದ ಲೇಬರ್ ಕಡಿಮೆ ಆಗುತ್ತೆ ನಮ್ಗೆ. ಒಂದು ಸುಮಾರು ನಾವು ಲೇಬರ್ ಕೂಡ ಮಾಡಿದ್ರಿಗಿನ ಒಂದು 26 ಒಟ್ಟಾರೆ ಆ ಕ್ರಾಪ್ ಬರೋದ್ರೊಳಗೆ ಆಗಲ್ಲ, ಇದನ್ನ 5 ಆಳಲ್ಲಿ ಮುಗಿಸಿಬಿಡ್ಬೋದು. ಅಂದ್ರೆ ಅಂತರ ನಾವು 15 ಆಯ್ತಲ್ಲ, ಆತರ ಉಳಿತಾಯ 15 ಕಾರ್ಮಿಕರನ್ನು ಉಳಿಸ್ಕೊಂಡಿರ್ತೇವೆ. 15 ಕಾರ್ಮಿಕರ ವೆಚ್ಚ 300 ರೂಪಾಯಿ ಅಂದ್ರೆ 15-45. ಅದು ಒಂದು ನಿಮ್ ಕಾರ್ಮಿಕರು ಸಿಗಲ್ಲ ಅಂತ ಒಂದು ಕೊರಗನ್ನ ನೀವು ನೀಗಿಸ್ಕೊಂಡ್ರಲ್ಲಿ ನೀಗಿಸ್ಕೊಂಡ್ರು. ನಮ್ಮ ಯುವ ಜನಾಂಗ ಏನಿದೆಲ್ಲ ತಾವು ಈ ಕೃಷಿ ಕೆಲಸದಲ್ಲಿ ಇನ್ವಾಲ್ವ್ ಆಗ್ಬೇಕು. ಬರೇ ಕೃಷಿ ನಾವು ನೋಡಿದ್ವಿ ಕೇಳಿದ್ವಿ ಅಂತಲ್ಲ, ನಾವು ಮೈ ಬಗ್ಗಿಸಿ ಕೆಲಸ ಮಾಡುವಂತದನ್ನ ನಾವು ಮೈಗೂಡಿಸಿಕೊಂಡಾಗ ಮಾತ್ರ ಅದರಲ್ಲಿ ತೃಪ್ತಿ ಸಿಗುತ್ತೆ. ಆಧುನಿಕ ತಂತ್ರಜ್ಞಾನಗಳು ಉಪಯೋಗಿಸ್ಕೊಳ್ಬೇಕು, ಮಾರುಕಟ್ಟೆ ಸೌಲಭ್ಯನೂ ತಗೊಳ್ಬೇಕು, ಸರ್ಕಾರದ ಯೋಜನೆಗಳನ್ನು ನಾವು ನಿರೀಕ್ಷಣೆ ಮಾಡಬೇಕು. ಆದ್ರೆ ಅದ್ರ ಜೊತೆಗೆ ನಾವು ಮೈ ಮರೆದು ದುಡಿಯೋದನ್ನು ಫಸ್ಟ್ ನಾವು ಮೈಗೂಡಿಸ್ಕೊಳ್ಬೇಕು. ಇದಾಯ್ತು, ಈಗ ಮಣ್ಣ ಹದಗಳಿಸ್ಕೊಳ್ಳೋದು ಆಯ್ತು, ಈಗ ಸಸಿನ ತಾವೇ ಹೇಗೆ ಮಾಡ್ತೀರಿ? ಇದನ್ನ ಬಿತ್ತಗೆನೆ ಮಾಡ್ಬಿಡ್ತೀರಿ ಸರ್? ನೇರವಾಗಿ ಬೀಜನ ಬೀಜ ನಾಟಿ ಮಾಡೋದು ಸರ್. ಇದು ಯಾವುದೇ ರೀತಿಯಲ್ಲಿ ಮೇಜನ್ನ ನಾವು ಮಾಡಿಲ್ಲ, ಅದು ಆ ಪದ್ಧತಿಯಲ್ಲಿ ಇಲ್ಲ ಸರ್. ಬೀಜ ಹೇಗೆ ತಾವು ತಮ್ಮ ಹೊಲದಿಂದ ಇಲ್ಲ ಸರ್ ಬೆಳೆದುಕೊಂಡಿಲ್ಲ, ಎಲ್ಲ ತರಿಸ್ಕೊಳ್ತೀವಿ ಸರ್, ಎಲ್ಲ ಕಂಪನಿ ಸೀಡ್ಸ್ ತರಿಸ್ಕೊಳ್ತೀವಿ. ಪ್ರತಿ ವರ್ಷನೂ ಪ್ರತಿ ಬೆಳೆಗೂ ನೀವು ಉಪಯೋಗಿಸ್ತೀರಿ? ಹೌದು ಹೌದು. ನಮ್ಮದ್ಯಾವುದು ಇಲ್ಲ ಬೀಜಗಳು? ಇಲ್ಲ ಇಲ್ಲ ಇಲ್ಲ ಸರ್, ನಾವು ಅದನ್ನ ಆ ಪದ್ಧತಿ ಮೆಕ್ಕೆಜೋಳ ನಮ್ಮ ಭಾರತಕ್ಕೆ ಬಂದಾಗ ನಾವಂತೂ ಉಪಯೋಗಿಸಿಲ್ಲ, ಅದನ್ನ ಮುಂದೆ ನೋಡ್ಬೇಕು, ಬೇಕಾದ ಪ್ರಯೋಗ ಮಾಡಿ. ಈಗ ಅದಕ್ಕೆ ಫಲವತ್ತತೆ ಹೆಚ್ಚಿಸ್ಲಿಕ್ಕೆ ಏನು ಬಳಸ್ತೀರಿ? ಆಮೇಲೆ ಸಗಣಿ ಗೊಬ್ಬರ ಅಂತೂ ಹಾಕಿ ಹಾಕ್ತೀವಿ ಸರ್. ಒಂದು ಬಿತ್ತನೆ ಬಿತ್ತನೆಯ ಜೊತೆಗೇನೆ ಒಂದ್ ಎಕರೆಗೆ ಒಂದು ಚೀಲ ಡಿಎಪಿ ಹಾಕ್ತೀರಿ. ಆದ್ಮೇಲೆ ರಾಸಾಯನಿಕ ಗೊಬ್ಬರ, ಬೀಜಾಮೃತ ಏನಾದ್ರೂ? ಬೀಜಾಮೃತ ಸೀಡ್ ಕಂಪನಿ, ನಾವು ಕಂಪನಿ ಬೀಜ ತಗೊಂಡ್ರಿಂದ ಅದು ಟ್ರೀಟ್ಮೆಂಟ್ ಆಗೇ ಬಂದಿರುತ್ತೆ, ಟ್ರೀಟ್ಮೆಂಟ್ ಆಗೇ ಬಂದಿರುತ್ತೆ. ನಾವೇ ಬೀಜನ ಉತ್ಪಾದನೆ ಮಾಡ್ಕೊಂಡ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ, ಅವಲ್ಲ ತಾವು ಹೇಳಿದಂಗೆ ಅದಕ್ಕೆ ಲೇಪನ ಮಾಡ್ಬೇಕಾಗುತ್ತೆ. ಆ ಕಂಪನಿ ಸೀಡ್ ತಗೊಳ್ಳೋದ್ರಿಂದ ಟ್ರೀಟ್ಮೆಂಟ್ ಪ್ರೊಸೆಸಿಂಗ್ ಆಗೇ ಬಂದಿರುತ್ತೆ. ನಂಬಿಕೆ ತಮ್ಗೆ ಹೌದು, ಇದೆ ಅದು ಕಾಣುತ್ತೆ ಅದರಲ್ಲಿ. ಕೆಲವು ಬೆಳೆಗೆ ನೀವು ಬೀಜಾಮೃತ ಹಾಕ್ತೀರಾ? ಯಾವ ಬೆಳೆಗೆ ಹಾಕ್ತೀರಿ? ಅದನ್ನ ಮೆಣಸಿನಕಾಯಿ ಟ್ರೈಕೋಡ್ರಮ ಅವೆಲ್ಲ ಮಾಡ್ಕೊಳ್ತೀವಿ. ಮೆಣಸಿನಕಾಯಿ ಬೆಳೆಗೆ ನೆಲ್ ಬೀಜ ನಾವು ಸಸಿ ಮಡಿ ಮಾಡ್ಬೇಕಾದ್ರೆ ಅದನ್ನ ಬೇಸಾಯಕ್ಕೆ ಭತ್ತ ಬೇಸಾಯಕ್ಕೆ ಸಸಿ ಮಾಡಿ ಮಾಡ್ಕೊಳ್ತೀವಲ್ಲ, ಅಲ್ಲಿ ನೀವು ಬೀಜಾಮೃತ ಬೀಜಾಮೃತ ಅದನ್ನ ಮಾಡ್ತೀವಿ. ಅದನ್ನ ಮನೆಯಲ್ಲೇ ತಯಾರು ಮಾಡ್ತೀರಾ ಹೆಂಗೆ? ಅದನ್ನ ಅದನ್ನು ಸಹ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಪರ್ಚೇಸ್ ಮಾಡ್ತೀನಿ. ಅಲ್ಲಿ ಸಿಗುತ್ತೆ, ಅಲ್ಲಿ ಸಿಗುತ್ತೆ ಸರ್. ಅಲ್ಲಿ ಅಲ್ಲಿ ನಮಗೆ ಬೇಕಾದಂತಹ ತಳಿ ಸಿಗ್ಲಿದ್ರೆ ನಾವು ಪ್ರೈವೇಟ್ ಮಾಡಿರ್ತಾರಲ್ಲ ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. ಮತ್ತೀಗ ಇದ್ರದ್ದು ಬೀಜದ ಬಗ್ಗೆ ಹೇಳಿದ್ರಿ, ಇನ್ನು ಇದು ಕಟಾವು ಹೇಗೆ ಮಾಡ್ತೀರಿ? ಬೆಳೆ ಬಂದಾಗ ಕಟಾವು ಸಾಂಪ್ರದಾಯಿಕವಾಗಿ ಕುರಿ ಆಳುಗಳಿಟ್ಟು ಮುರಿಸ್ತಿದ್ವಿ ಮೊದಲೆಲ್ಲ. ಮೊದಲೆಲ್ಲ ಈಗ ಡೈರೆಕ್ಟೇ ಆಗಿಂದಾಗನೆ ಇಂತಿಷ್ಟು ಜನಕ್ಕೆ ತೆನೆ ಬರ್ತದೆ, ತೆನೆ ಬೆಳವಣಿಗೆ ಆಗುತ್ತೆ, ಮತ್ತೆ ಕಟಿಂಗ್ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಬಿಟ್ಟು ಕಟಿಂಗ್ ಶುರು ಮಾಡ್ಬಿಡ್ತೀರಿ. ಈಗ ಕಟಿಂಗ್ ಶುರು ಮಾಡ್ತೀವಿ. ಇದರಲ್ಲಿ ಒಂದು ಪ್ರಮುಖವಾದ ವ್ಯತ್ಯಾಸ ಏನಿದೆ ಅಂದ್ರೆ ಸರ್, ನಾವು ಲೇಬರ್ ಇಟ್ಟು ಮಾಡಿದ್ರಿನ ಒಂದು 15 ದಿವಸ ಉಳಿಸಬಹುದು. ನಾವು ಡೈರೆಕ್ಟ್ ಆಗಿ ಮಿಷಿನ್ ಕೂಡ ಮಾಡ್ಬೇಕಾದ್ರೆ 15 ದಿವಸ ಲೇಟ್ ಆಗುತ್ತೆ. ಯಾಕಂದ್ರೆ ಒಂದು ಹೆಚ್ಚು ನಾವು ಲೇಬರ್ ಕೂಡ ಮಾಡಿದಂತ ತೆನೆ ಮುರಿದು ಅಲ್ಲೇ ಹಾಕಿ ಸೊಪ್ಪೆ ಕಡಿದು ಸೊಪ್ಪೆನ ಒಂದ್ ಕಡೆ ಹಾಕಿ ಆಮೇಲೆ ತೆನೆ ಒಂದು ಗೂಡಿಸಿ ಒಂದಲ್ಲಿ ಹಾಕಿ ಜಿನ್ ಅದನ್ನ ಸುಲಿದು ಮಾಡೋದ್ರಿಗೆ ಸುಮಾರು 10 ದಿವಸ 15 ದಿವಸ ಪ್ರೋಸೆಸ್ ಆಗುತ್ತೆ. ಹೌದು, ಇದು ಇದು ಆಗಿದ್ದಾಗ ಮಾಡಿಬಿಡ್ತಲ್ಲ, ಸೇರಿ ಒಟ್ಟೆ ಟೈಮ್ ಮಾಡ್ಬಿಡ್ತದ, ಒಟ್ಟೆ ಟೈಮ್ ಮಾಡುತ್ತೆ, ಅದಕ್ಕೆ ಲೇಟ್ ಆಗುತ್ತೆ. ಇದು ಅಂದ್ರೆ ಸ್ವಲ್ಪ ಕೆಲವೊಂದು ಬೆಳೆದಿದ್ದವು ಇರ್ತವೆ, ಕೆಲವೊಂದು ಬೆಳೆದವು ಇರ್ತವೆ, ಅದೆಲ್ಲ ಸ್ವಲ್ಪ ತೆನೆ ಆಗ್ಲಿ ಒಂದು ಅದು ಹಸಿ ತೆನೆ ಗೊತ್ತಾಗಲ್ಲ, ಇಂಜಿನ್ಗೆ ಏನು ಗೊತ್ತಾಗಲ್ಲ. ಅದು ನಾವು ಅದೇನು ಎಲ್ಲ ಕಟ್ ಮಾಡ್ಕೊಂಡು ಹೋಗಿ ಅದು ಹಂಗ ನೀವು ಕಟಾವಿಗೆ ಹಾಕಿ ನೀವು ಹಾರ್ವೆಸ್ಟ್ ಮಾಡ್ಬಿಟ್ರೆ ಏನಾಗಬಹುದು? ಅದು ಒಂದು ಯಾವುದೋ ಒಂದು ತೆನೆ ಅಚ್ಚ ಹಸಿರಿನ ತೆನೆ ಇತ್ತಂದ್ರೆ ಅದು ಆ ಕಾಳು ಈ ಕಾಳಿನಲ್ಲಿ ಶೇಖರಣೆ ಆಗಿ ಅದು ತೇವಾಂಶ ಹೆಚ್ಚಿರುತ್ತೆ. ಇದರಲ್ಲಿ ಬೂಜ್ ರೋಗ, ಕೊಳೆ ವಾಸಿನ ಅದು ಟೋಟಲ್ ಕಾರಣ ಆಗುತ್ತೆ. ಅದಕ್ಕೆಲ್ಲ ಅದಕ್ಕೋಸ್ಕರ ಅದು ಸ್ಟ್ಯಾಂಡಿಂಗ್ ಟಾಪ್ ನ ಮೇಲೆ ಒಣಗೋಗಿರುತ್ತೆ. ಅಲ್ಲೇ ಒಣಗ್ಬೇಕು, ಅಲ್ಲೇ ಒಣಗ್ಬೇಕು, ಅಲ್ಲೇ ಎಲ್ಲ ಒಣಗದ ಮೇಲೆ ನೀವು ಈ ತಾಂತ್ರಿಕತೆ ಈ ಉಪಕರಣ ಬಳಸಿ ನೀವು ಹಾರ್ವೆಸ್ಟ್ ಮಾಡಿ ಮಾಡ್ತೀವಿ. ಹಾರ್ವೆಸ್ಟ್ ಮಾಡಿ ಅವಾಗ ಅದು ಏಕಕಾಲದಲ್ಲಿ ಎಲ್ಲ ಮಾಡ್ಕೊಡುತ್ತೆ. ಆಮೇಲೆ 5 ಎಕರೆ 4 ಎಕರೆ ಹೆಚ್ಚು ಇದ್ರೆ ಈ ಮಿಷಿನ್ಗಳು ಉಪಯೋಗಿಸೋದು ಸೂಕ್ತ. ಸುಲಭ ಕೂಡ 1 ಎಕರೆ 2 ಎಕರೆ ಅವರು ಮನೆಯಲ್ಲಿ ಅವರಿದ್ರೆ ಅವರೇ ಮಾಡ್ಕೊಳ್ಳೋದು ಉತ್ತಮ, ಅವರಿಗೆ ಉಳಿತಾಯ ಆಗುತ್ತೆ. ದೊಡ್ಡ ಪ್ರಮಾಣದಿಗೆ 2ಕ್ಕಿಂತ ಜಾಸ್ತಿ ಎಕರೆಗೆ ಇದ್ದಾಗ ಈ ತಾಂತ್ರಿಕತೆಗೆ ಹೋಗಿ ತಾಂತ್ರಿಕ ಉಪಕರಣಗಳನ್ನು ಬಳಸಿಕೊಂಡು ತಾಂತ್ರಿಕವಾಗಿ ತಮ್ಮ ಉಳಿತಾಯ ಮಾಡಬಹುದು. ಜಾಸ್ತಿ ಭೂಮಿಯನ್ನ ಕಡಿಮೆ ಟೈಮಲ್ಲಿ ನೀವು ನಿರ್ವಹಣೆ ಮಾಡಬಹುದು. ಹೌದು ಹೌದು, ಅದರಿಂದ ಲಾಭ ಇದೆ. ಈ ಮೆಕ್ಕೆಜೋಳ ಬೆಳೆಯೋದ್ರಿಂದ ಗೌಡ್ರಿಗೆ ಲಾಭ ಆಗಿದೆ ಸರ್. ನಮಗೆ ಕೃಷಿ ವೆಚ್ಚ ಕಡಿಮೆ ಆಗುತ್ತೆ ಸರ್. ಹೌದು, ಕೃಷಿ ವೆಚ್ಚ ಕಡಿಮೆ ಆಗೋದ್ರಿಂದ ಇದೇ ನಾವು ವಾಣಿಜ್ಯ ಬೆಳೆಗಳು ನೋಡಿದ್ರೆ ಸುಮಾರು ನೀವು ಬಹಳ ಖರ್ಚು ಬರುತ್ತೆ. ಇವನ್ ಹತ್ತಿ ಆಗ್ಲಿ ಮೆಣಸಿನಕಾಯಿ ಆಗ್ಲಿ ಒಂದ್ ನಮ್ಮ ನನ್ನ ಭಾಗದಲ್ಲಿ ಒಂದೊಂದು ಎಕರೆಗೆ ಏನಿಲ್ಲ ಅಂದ್ರೆ 120,000-120,000 ಖರ್ಚು ಮಾಡಂತ ನಿದರ್ಶನ. 5 ಎಕರೆ ಅಂದ್ರೆ ಎಕರೆಗೆ ಎಷ್ಟು ತೆಗಿತೀರಿ ಗೌಡ್ರಿ ಇದನ್ನ ಮೆಕ್ಕೆಜೋಳನ? ನನಗೆ ಹೇಳ್ತೀನಿ ಸರ್, ಈ ಸಲ ನಾನು 40 ಕ್ವಿಂಟಲ್ ನಿರೀಕ್ಷೆಯಲ್ಲಿ ಇದೆ. 40 ಹೆಚ್ಚು ಆದ್ರೂ ಅವರೇಜ್ ಆಗಿ 40 ಅಂತ ನನಗೆ ಭಯನೇ ಇಲ್ಲ. ಸಿಕ್ಕೇ ಸಿಗುತ್ತೆ. ಇದೆಲ್ಲ ಮೇವು ಇದೆ ಸರ್. ನಾನು ಎಕರೆಗೆ ಅದೆಷ್ಟು ಬರ್ಬೋದು ಸರ್? ಅದು ಒಣ ಮೇವು ಆದ್ರೆ ಸುಮ್ಮನೆ ಒಂದು 2 ಟನ್ ಆಗುತ್ತೆ ಸರ್. ಒಂದು ಎಕರೆಗೆ ಮೇವಿಗೂ ಕೂಡ ಒಳ್ಳೆ ಬೆಲೆ ಇದೆ. ಆಮೇಲೆ ಮೇವು ಮೆಕ್ಕೆಜೋಳದ ಮೇವು ಫಲವತ್ತತೆ ಪ್ರಾಣಿಗಳು ಇಷ್ಟಪಟ್ಟು ತಿಂತ ಒಂದು. ಆಮೇಲೆ ಇದು ನೆಲ್ಲುಲ್ಲು ನಾವು ಭತ್ತದ ಹುಲ್ಲಕ್ಕಿಂತ ಅದು ಗುಣಮಟ್ಟದಲ್ಲಿ ಶ್ರೇಷ್ಠ ಅಂತ ನನ್ನ ಭಾವನೆ. ಅದನ್ನೇ ಇಷ್ಟಪಟ್ಟು ತಿಂತಾವು ಎಮ್ಮೆ ಎಲ್ಲ ಪಶು ಎಲ್ಲ ಪಶುಗಳು ಅದು ಅದೆಲ್ಲ ತಿಂತವೆ. ಇದರಿಂದ ನಮ್ಗೆ ಮೆಕ್ಕೆಜೋಳದ ಹುಲ್ಲನ್ನು ರೈತರು ಯಥೇಚ್ಛವಾಗಿ ನಮ್ಮ ಭಾಗದಲ್ಲಿ ಏನ್ ಮಾಡ್ತಾರೆ, 2ನೇ ಕ್ರಾಪ್ ಬೆಳಿಬೇಕಂತ ಸುಡ್ತಾರೆ. ಅದನ್ನ ಸುಡಬಾರದು ಸರ್. ಅದನ್ನ ಅಂದ್ರೆ ಈಗ ಸುಟ್ರ ಫಲ ಫಲವತ್ತತೆ ಆಗ್ತದೆ ಅಂತ ಒಂದು ಭಾವನೆ ಸಿಕ್ಕಿಂತ ಸರ್ ಅದು ಸುಳಬರ ಕಡೆ ಶೇಖರಣೆ ಮಾಡಿ ತಗ್ಗು ತೋಡಿ ಅದು ಹಾಕಿ ಅದನ್ನ ಕೊಳಿಸಿ ಗೊಬ್ಬರ ಮಾಡಬಹುದಲ್ಲ, ಮತ್ತೆ ಭೂಮಿಗೆ ಫಲವತ್ತತೆ ಆಗುತ್ತಲ್ಲ. ಲಕ್ಷಾಂತರ ಸೂಕ್ಷ್ಮ ಜೀವಿಗಳು ಇರ್ತಾವಲ್ಲ ಭೂಮಿಯಲ್ಲಿ, ಮತ್ತೆ ಹುಟ್ಟು ಭೂಮಿ ಅದು ಭೂಮಿಗೆ ಲಕ್ಷಾಂತರ ಸೂಕ್ಷ್ಮ ಜೀವಿಗಳು ಅಂದ್ರೆ ಫಲವತ್ತತೆ ಅಲ್ಲ ಭೂಮಿ. ಅದನ್ನ ನಾವ್ ಯಾಕೆ ನಾವು ಅದನ್ನ ಅಗ್ನಿಸ್ಪರ್ಶ ಮಾಡ್ಬೇಕು? ಅದಕ್ಕೆ ಅದು ತಪ್ಪಲ್ಲ, ಅದು ಮಾಡಬಾರ್ದಂತ ನನ್ನ ವಿನಂತಿ ಇದೆ. ಸೊ ಹಿಂಗೆ ಮಾಡಬೇಕು. ಹೌದು, ಒಟ್ಟಾರಿಗೆ ಹೇಳ್ಬೇಕಂದ್ರೆ ತಮ್ದು ಮೆಕ್ಕೆಜೋಳ ಬೇಸಾಯದಲ್ಲಿ ತಮಗೆ